ಅರಸಲ್ಲಿ ಪಾಲು ಕೇಳಲಿ. ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಕೇಳಿ ಬರುತ್ತಿರುವ ಧ್ವನಿಗಳು ರಾಧಿಕಾ ಮತ್ತು ಕಾರ್ತಿಕ್ ಅವರದು. ಸೆಕೆಂಡ್ ಹ್ಯಾಂಡ್ ಲವರ್ ಚಿತ್ರದ ಗೀತೆ ಹಾಡಿದ್ದಾರೆ ವ್ಯಾಸರಾಜ್, ಸಂಗೀತ ಗುರು ಕಿರಣ್. ಎದ್ದೆ ಚುಚ್ಚು ಚೂರಿಯೇಕೆ ಹೆಚ್ಚು ಹಾವು ಬೇಕೆ ಚುಚ್ಚು ಚೂರಿಯಕ್ಕೆ ಎಡೆ ಬಿಚ್ಚು ಹಾವು ಬೇಕೆ ನಿನ್ನ ಬಾರಿ ನೋಟ ಸಾಕಿ ನನ್ನ ಸಾವಿಗೆ ನಿನ್ನ ಬಾರಿ ನೋಟ ಸಾಕಿ ನನ್ನ ಸಾವಿ ಚೂರಿಯಕ್ಕೆ ಎದೆ ಚುಚ್ಚು ಚೂರಿಯಕ್ಕೆ ಎಡೆ ಬಿಚ್ಚು ಹಾವು ಬೇಕೆ ನಿನ್ನ ಬಾರಿ ನೋಟ ಸಾಕಿ ನನ್ನ ಸಾವಿಗೆ ನಿನ್ನ ಬಾರಿ ನೋಟ ಸಾಕಿ ನನ್ನ ಸಾವಿಗೆ ಚೆನ್ನಾಗಲು ಎದೆ ಚುಚ್ಚು ಚೂರಿಯಕ್ಕೆ ಎಡೆ ಬಿಚ್ಚು ಹಾವು ಬೇಕೆ ನಿನ್ನ ಬಾರಿ ನೋಟ ಸಾಕಿ ನನ್ನ ಸಾವಿಗೆ ನಿನ್ನ ಬಾರಿ ನೋಟ ಸಾಕಿ ನನ್ನ ಸಾವಿಗೆ ಕಣ್ಣಲ್ಲೇ ಕೊಲ್ಲೋ ಕಲೆ ಎಲ್ಲಿಂದ ಕಲಿತೆ ಹೇಳಿ ಬೀಸೋಕೆ ಇಂಥ ಬಲೆ ಕಲಿಸಿದ್ದು ಯಾವ ಶಾಲೆ ನೀ ಮುರಿವೆ ಎಲ್ಲ ದಾಖಲೆ ನೀ ಮುರಿವೆ ಎಲ್ಲ ದಾಖಲೆ ಹಾರಿ ಹೋದ್ರೆ ನನ್ನ ಪ್ರಾಣ ನೀಡೇ ನನಗೆ ಜೀವದಾನ ನಿನ್ನ ಮಂದ ಹಾಸ ಸಾಕೆ ಮರು ಜೀವಕ್ಕೆ ಎದೆ ಚುಚ್ಚು ಚೂರಿಯಕ್ಕೆ ಎಡೆ ಬಿಚ್ಚು ಹಾವು ಬೇಕೆ ಎದೆ ಚುಚ್ಚು ಚೂರಿಯಕ್ಕೆ ಎಡೆ ಬಿಚ್ಚು ಹಾವು ಬೇಕೆ ನಿನ್ನ ಬಾರಿ ನೋಟ ಸಾಕೆ ನನ್ನ ಸಾವಿಗೆ ನಿನ್ನ ಬಾರಿ ನೋಟ ಸಾಕೆ ನನ್ನ ಸಾವಿಗೆ ನಿನ್ನ ಬಾರಿ ಕೆಳಗಡೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಪಾಳೆಗಾರ ಚಿತ್ರದ ಗೀತೆ, ಗಾಯಕರು ಎಸ್ ಜಾನಕಿ ಮತ್ತು ಮನು, ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಪ್ರೇಮಕ್ಕಿಲ್ಲ ಪುಸ್ತಕ ಕಮ ರೋಮ ರೋಮ ಮುಂದಿನ ಗೀತೆ ಮುಂಗಾರು ಮಳೆ ಚಿತ್ರದ್ದು, ಗಾಯಕ ಹೇಮಂತ್, ಸಂಗೀತ ಮನೋಮೂರ್ತಿ ಅವರದು.

ಹೆಸರಿನಲ್ಲಿ ಉಸಿರ ಮನೆಯಿರಿಸಿ ಹೋದಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಗಮನಿಸಿ, ನಮ್ಮ ನಿಲಯದಿಂದ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ಅಥವಾ ಮೇಲ್ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಬಹುದು. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ನಮಗೆ ಬರೆದು ಕಳಿಸಿ. ಪತ್ರದ ಮೂಲಕ ಬರೆದು ಕಳಿಸುವವರಿಗೆ ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ವಿಭಾಗ, ಜೆಪಿಎಸ್ ಕಾಲೋನಿ, ಆಕಾಶವಾಣಿ ಭದ್ರಾವತಿ. ನಮ್ಮ ವಾಟ್ಸಪ್ ಸಂಖ್ಯೆ 9481572600. ನಮ್ಮ ಮೇಲ್ ವಿಳಾಸ AIR@gmail.com. ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ಭಾಗವಹಿಸಿ ಕೇಳಿ ಆನಂದಿಸಿ. ವೈರ ಮತ್ಸರಗಳು ನಮ್ಮ ನಾವು ದಡಕ್ಕೆ ಮುಟ್ಟಿಸಲಾರವು. ಸಹನೆ, ಶಾಂತಿ, ಭ್ರಾತೃತ್ವ ಭಾವನೆಗಳು ಬೆಳಕು ನೀಡುವ ದೀವಿಗಳು.